ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗದಲ್ಲಿ ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಅಂಗೈಯಲ್ಲಿ ಆಯುರ್ವೇದ. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ, ಅಸಮತೋಲನವೇ ಅನಾರೋಗ್ಯ. ಆಹಾರ ವಿಹಾರ ಪತ್ತೆ ಉತ್ತಮ ಆರೋಗ್ಯ. ಮೆಣಸು ಶುಂಠಿ ಅಲವೇರಾ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ. ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮದಲ್ಲಿ ಇಂದು ಗರ್ಭ ಸಂಸ್ಕಾರ, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಡಾಕ್ಟರ್ ಅನಿತಾ ಹಲಗತ್ತಿ, ಸಂದರ್ಶಕರು ಮಂಜುಳಾ ಪುರಾಣೇಕ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆರೋಗ್ಯವಂತ ಶಿಶುವನ್ನ ಪಡೀಬೇಕು ಅನ್ನೋದು ಎಲ್ಲ ಮಹಿಳೆಯರ ಆಸೆ. ಮಹಿಳೆಯ ಗರ್ಭಾವಸ್ಥೆಯಲ್ಲಿ ಹಲವಾರು ಸಂಸ್ಕಾರಗಳನ್ನ ಮಹಿಳೆ ಪಾಲಿಸಿಕೊಂಡು ಬರುವುದು ಅತ್ಯಗತ್ಯ. ನಮ್ಮ ಇವತ್ತಿನ ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರ ಅಂದ್ರೆ ಏನು, ಇದನ್ನ ಯಾವ ರೀತಿ ಮಾಡಲಾಗ್ತದೆ, ಯಾವಾಗ ಮಾಡಿದ್ರ ಅನುಕೂಲ, ಇದರಿಂದ ತಾಯಿಗೇನ್ ಲಾಭ, ಮಗುವಿಗೇನ್ ಲಾಭ, ತಾಯಿಯ ಆರೋಗ್ಯದ ಗುಣಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವ, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಅನಿತಾ ಹಲಗತ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಅನಿತಾ ಹಲಗತ್ತಿ ಅವರು. ನಮಸ್ಕಾರ ಮೇಡಮ್. ಡಾಕ್ಟರ್, ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಈ ಗರ್ಭ ಸಂಸ್ಕಾರ ಅನ್ನೋದ್ರ ಬಗ್ಗೆ ಬಹಳ ಕೇಳಿಕತ್ತೀವಿ, ಏನಿದು ಗರ್ಭ ಸಂಸ್ಕಾರ ಅಂದ್ರೆ? ಗರ್ಭ ಸಂಸ್ಕಾರ ಅನ್ನೋದು ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಷೋಡಶ ಸಂಸ್ಕಾರಗಳಲ್ಲಿ ಒಂದಾಗಿದೆ. ಇದನ್ನ ಬಹಳ ಪ್ರಾಚೀನ ಕಾಲದಿಂದಲೂ ಇದನ್ನ ಅಳವಡಿಸ್ಕೊಂಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳಷ್ಟು ಶಿಶುಗಳಲ್ಲಿ ಒಂದು ಬೈ ಬರ್ತ್ ಇರ್ತಕ್ಕಂಥ ಡಿಫೆಕ್ಟ್ಸ್, ಮತ್ತೆ ಮಕ್ಕಳಲ್ಲಿ ಆಗ್ತಕ್ಕಂಥ ದೈಹಿಕ ಮಾನಸಿಕ ಅನಾರೋಗ್ಯಗಳನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರೋದ್ರಿಂದ ಗರ್ಭ ಸಂಸ್ಕಾರವನ್ನ ನಾವು ಅದನ್ನ ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥದ್ದು ಒಂದು ಈಗ ನಮ್ಮ ಸಿಲೆಬಸ್ ಅಲ್ಲಿ ಒಂದು ಪಾಯಿಂಟ್ ಆಗಿದೆ. ಅದು ಗರ್ಭ ಸಂಸ್ಕಾರ ಅಂದ್ರೆ, ಗರ್ಭ ಅಂದ್ರೆ ಇದು ಎರಡು ಶಬ್ದಗಳಿಂದ ಕೂಡಿದೆ. ಗರ್ಭ ಅಂದರೆ ಭ್ರೂಣ ಅಥವಾ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಮಗು. ಸಂಸ್ಕಾರ ಅಂದರೆ ಕೆಲವು ವಿಧಾನಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಗರ್ಭದಲ್ಲಿನೇ ಕೆಲವೊಂದಿಷ್ಟು ಗುಣಗಳಲ್ಲಿ ಅಥವಾ ದೈಹಿಕ ಮಾನಸಿಕ ಗುಣಗಳಲ್ಲಿ ನಾವು ಬದಲಾವಣೆಗಳನ್ನು ನಾವು ಕಂಡುಕೊಳ್ಳಬಹುದು. ಅದರಿಂದ ಮುಂಬರು ಹುಟ್ಟಿದ ನಂತರ ಮಗುವಿನಲ್ಲಿ ಬಹಳಷ್ಟು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನಾವು ನೋಡಬಹುದು. ಅದಕ್ಕೆ ನಾವು ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ. ಇದನ್ನು ನಾವು ಗರ್ಭಾವಸ್ಥೆಯಲ್ಲಿ ಇರುವಾಗ ಅಲ್ಲದೇನೆ ಗರ್ಭಧಾರಣೆಗೆ ಮೊದಲೂ ಕೂಡ ಈ ಸಂಸ್ಕಾರವನ್ನು ಕೂಡ ನಾವು ಕೊಡುವ ಪದ್ಧತಿ ಆಯುರ್ವೇದದಲ್ಲಿ ಇದೆ. ಅಂದ್ರೆ ಗರ್ಭ ಸಂಸ್ಕಾರವನ್ನ ಕೊಡುವ ಪದ್ಧತಿ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಈ ಪದ್ಧತಿಯನ್ನ ನೀವು ಅವರಿಗೆ ತಿಳಿ ಹೇಳ್ತೀರಿ? ಹೊಸದಾಗಿ ಮದುವೆ ಆದ ಮಹಿಳೆಯರಲ್ಲಿ ನೆಕ್ಸ್ಟ್ ಗರ್ಭಧಾರಣೆಗೆ ಮೊದಲು ಅವರು ಆಯುರ್ವೇದ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಜನರಲ್ ಆಗಿ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ನಾವು ಪಂಚಕರ್ಮದಲ್ಲಿ ಶೋಧನಾ ಚಿಕಿತ್ಸೆ ಅಂತ ಹೇಳಿದೀವಿ. ಅದರಲ್ಲಿ ವಮನ, ವಿರೇಚನ, ಬಸ್ತಿ, ನಸೆ ಇತ್ಯಾದಿ ಕರ್ಮಗಳಿದೆ. ಇದರಲ್ಲಿ ಅವರ ಒಂದು ಆರೋಗ್ಯಕ್ಕೆ, ದೈಹಿಕ ಕ್ಷಮತೆಗೆ ಹೊಂದಾಣಿಕೆ ಆಗುವಂತ ಯಾವುದೇ ಒಂದು ಶೋಧನಾ ಪ್ರೊಸೀಜರ್ ಅನ್ನು ನಾವು ಅಳವಡಿಸಿಕೊಳ್ಬಹುದು. ಅವರಿಗೆ ಅದನ್ನ ಉಪದೇಶ ಮಾಡಿ ಆ ಒಂದು ಚಿಕಿತ್ಸೆಯನ್ನ ಕೊಟ್ಟಾದ್ಮೇಲೆ ಮುಂದೆ ಕೆಲವು ತಿಂಗಳಲ್ಲಿ ಗರ್ಭಧಾರಣೆಗೆ ಒಂದು ಯೋಗ್ಯ ಸಮಯವನ್ನು ಕೂಡ ಹೇಳ್ತೀವಿ ಅವ್ರಿಗೆ. ಅದು ಋತುಸ್ರಾವ ಆದ ನಂತರ ಮಧ್ಯದಲ್ಲಿ ಬರ್ತಕ್ಕಂಥ 12 ಅಥವಾ 16ನೇ ದಿವಸದಲ್ಲಿ ಏನು ಒಂದು ಗರ್ಭಧಾರಣೆಗೆ ಯೋಗ್ಯ ಕಾಲ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಆ ಸಮಯದಲ್ಲಿನೇ ಅಂಡಾನು ಬಿಡುಗಡೆ ಆಗುತ್ತೆ. ಆ ಸಮಯದಲ್ಲಿ ಗರ್ಭಧಾರಣೆ ಮಾಡುವುದರಿಂದ ಆರೋಗ್ಯವಂತ ಶಿಶುವನ್ನು ಪಡೆಯಬಹುದು ಅನ್ನೋದು ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಗರ್ಭಧಾರಣೆಗೂ ಮೊದಲು ಮತ್ತೆ ಗರ್ಭಧಾರಣೆ ಆದ ನಂತರ ಆಯುರ್ವೇದ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ನಾವು ಕೆಲವು ಪ್ರೊಸೀಜರ್ ಅನ್ನು ನಾವು ಅವ್ರಿಗೆ ಮಾಡ್ಲಿಕ್ಕೆ ಹೇಳ್ತೀವಿ. ಅದರಲ್ಲಿ ಮೊದಲನೇದಾಗಿ ಭಿನಿಯರಲ್ಲಿನೇ ಮಾಡ್ತಕ್ಕಂಥ ಕೆಲವು ಯೋಗಾಸನಗಳು ಮತ್ತು ಪ್ರಾಣಾಯಾಮ, ಧ್ಯಾನ ಮುದ್ರಾ, ಮಂತ್ರ ಪಠನ, ಮ್ಯೂಸಿಕ್ ಥೆರಪಿ, ಆಮೇಲೆ ಕೆಲವು ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಗಳು, ಗರ್ಭಿಣಿಯರ ಮಾನಸಿಕ ಸ್ಥಿತಿ ಅಭಿವೃದ್ಧಿ ಮಾಡಲಿಕ್ಕೆ ಕೆಲವು ಚಟುವಟಿಕೆಗಳು, ಹಾಗೂ ಟಾಕ್ ಟು ಬೇಬಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಗರ್ಭಾವಸ್ಥೆಯಲ್ಲಿರುವಾಗ ಎಲ್ಲರ ಜೊತೆಗೂ ಮಾತಾಡ್ತೀವಿ, ಆದ್ರೆ ನಮ್ಮ ಮಗುವಿನ ಜೊತೆಗೆ ನಾವು ಮಾತಾಡೋದನ್ನ ಮರ್ತಿರ್ತೀವಿ. ಹಾಗಾಗಿ ಆ ಒಂದು ಚಟುವಟಿಕೆಯನ್ನು ಕೂಡ ಮಾಡಿಸಲಾಗುತ್ತೆ. ಇಲ್ಲಿ ಆಸನಗಳು ಅಂದ್ರೆ ಮೊದಲ 3 ತಿಂಗಳು ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳ್ತೀವಿ, ನಂತರದ 3 ತಿಂಗಳು ಸೆಕೆಂಡ್ ಟ್ರೈಮೆಸ್ಟರ್, ಹಾಗೂ ಕೊನೆಯ 3 ತಿಂಗಳು ಥರ್ಡ್ ಟ್ರೈಮೆಸ್ಟರ್ ಅಂತ ಹೇಳ್ತೀವಿ. ಮೊದಲ 3 ತಿಂಗಳು ಮಗು ತುಂಬಾ ಸೂಕ್ಷ್ಮಾವಸ್ಥೆಯಲ್ಲಿ ಇರೋದ್ರಿಂದ ಆ ಸಂದರ್ಭದಲ್ಲಿ ಯಾವ ಆಸನಗಳನ್ನ ಹೇಳಬೇಕು ಅನ್ನೋದು ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಲಘು ವ್ಯಾಯಾಮಗಳನ್ನ ಗರ್ಭಿಣಿಯರಿಗೆ ಮಾಡಿಸಲಾಗುತ್ತೆ. ಮಧ್ಯದ 3 ತಿಂಗಳಲ್ಲಿ ಬಂದಂತ ಮಹಿಳೆಯರಿಗೂ ಸೂಕ್ತವಾದ ಯೋಗಾಸನಗಳನ್ನು ಮಾಡಿಸ್ತೇವೆ, ಮತ್ತು ಕೊನೆಯ 3 ತಿಂಗಳು ಹೆರಿಗೆಗೆ ಸುಲಭ ಆಗಲಿಕ್ಕೆ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿಸ್ತೇವೆ. ಇದರ ಜೊತೆಗೆ ಪ್ರಾಣಾಯಾಮ, ಅದರಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ, ಶೀತಲಿ ಶೀತ್ಕಾರಿ, ಭ್ರಾಮರಿ ಪ್ರಾಣಾಯಾಮ, ಇವುಗಳನ್ನು ನಾವು ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತೇವೆ ಮತ್ತು ಅಲ್ಲೇನೆ ಕೂಡ ಹೇಳಿಕೊಡ್ತೇವೆ. ಇದರ ಜೊತೆಗೆ ತಾಯಿಯ ಆರೋಗ್ಯಕ್ಕೆ ಅನುಕೂಲವಾಗುವಂತದ್ದು, ಇದರ ಜೊತೆಗೆ ಮುಂದೆ ಹೆರಿಗೆಗೂ ಕೂಡ ಸುಲಭ ಆಗಲಿ ಅನ್ನುವಂತ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೇವೆ. ಹಾಗೆ ಧ್ಯಾನ, ಅಟ್ಲೀಸ್ಟ್ 1 ತಾಸಾದ್ರೂ ಆಯುರ್ವೇದ ಆಸ್ಪತ್ರೆಗೆ ಬಂದಾಗ ಒಂದು ಧ್ಯಾನ ಮಾಡೋದ್ರ ಮುಖಾಂತರ ತಾಯಿ ಅಷ್ಟೇ ಅಲ್ಲದೆ ಮಗುವಿನ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೂ ಕೂಡ ಇದರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಇದಲ್ಲದೆ ಮಂತ್ರ ಚಿಕಿತ್ಸೆ ಅಂತ ಹೇಳ್ತೀವಿ, ಗರ್ಭರಕ್ಷಾ ಮಂತ್ರ ಅಂತ ಕೆಲವು ಮಂತ್ರಗಳು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆ ಮಂತ್ರಗಳನ್ನು ನಾವು ಅವರಿಗೆ ಉಪದೇಶ ಮಾಡೋದ್ರ ಜೊತೆಗೆ ಅವರು ಹೇಳಲಿಕ್ಕೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ. ಹಾಗೆ ಮ್ಯೂಸಿಕ್ ಥೆರಪಿ, ಅವರ ಒಂದು ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮವನ್ನು ಬೀರ್ತಕ್ಕಂಥ ರಾಗಗಳನ್ನ ನುರಿತ ತಜ್ಞರಿಂದ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತೇವೆ. ಹಾಗೆ ಇದರ ಜೊತೆಗೆ ಟಾಕ್ ಟು ಬೇಬಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೇವೆ, ಮತ್ತು ಬೇರೆ ಬೇರೆ ಚಟುವಟಿಕೆಗಳು, ಮನೋರಂಜನೆ ಚಟುವಟಿಕೆಗಳನ್ನು ಕೂಡ ನಾವು ಹಮ್ಮಿಕೊಂಡಿರ್ತೇವೆ. ಇವೆಲ್ಲ ಒಟ್ಟಿಗೆ ಪ್ರಯೋಜನ ಮಗು ಮತ್ತು ತಾಯಿಯ ಮೇಲೆ ಅತ್ಯಂತ ಸಕಾರಾತ್ಮಕ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ಬಹುದು. ಈಗ ಡಾಕ್ಟರ್ ಅನಿತಾ ಅವರ, ಈ ಒಂದು ಗರ್ಭ ಸಂಸ್ಕಾರವನ್ನ ಯಾವಾಗ ಮಾಡಿದ್ರೆ ಅನುಕೂಲ ಅಂತೀರಿ? ಅಂದ್ರೆ ಮಹಿಳೆ ಆರಂಭದ ಹಂತದಲ್ಲೇ ಬಂದು ಇದನ್ನ ಪಡ್ಕೊಳ್ಬೇಕೋ, ಅಥವಾ ನಂತರ ಈಗ ಕೆಲವು ಸತಿ ಅವರಿಗೆ ಗೊತ್ತಿಲ್ಲದೆ ಇದ್ದಿರಬಹುದು, ನಂತರ 3-4 ತಿಂಗಳ ಆದ್ಮೇಲೆ ಕೂಡ ಬರಬಹುದು? ಎಲ್ಲವನ್ನು ಕೂಡ ಗರ್ಭಧಾರಣೆ ಆದ್ಮೇಲೂ ಕೂಡ ಪಡಿಬಹುದು, ಆದ್ರೆ ಮೊದಲೇ ಗೊತ್ತಿದ್ರೆ ಪ್ರೀ ಕನ್ಸೆಪ್ಷನಲ್ ಕೇರ್ ಅಂತ ಹೇಳ್ತೀವಿ. ಗರ್ಭಧಾರಣೆಗೂ ಮೊದಲೇ ಇವುಗಳನ್ನ ದೇಹ ಶುದ್ಧಿ ಮಾಡಿಕೊಂಡು ಒಂದು ಒಳ್ಳೆ ಕಾಲದಲ್ಲಿ ಗರ್ಭಧಾರಣೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಅದರಿಂದ ಪ್ರಯೋಜನ ಆಗ್ತದೆ. ಮತ್ತು ಇನ್ನು ಆಯುರ್ವೇದದಲ್ಲಿ ಎಷ್ಟೊಂದು ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಮಗು ಜನನ ಆಗ್ಲಿಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ಕಾರಣನೇ ಮಹಿಳೆ. ಹಾಗಾಗಿ ಆ ಮಹಿಳೆಯ ಆರೋಗ್ಯವನ್ನ ಕೇವಲ ಗರ್ಭಧಾರಣೆಯಲ್ಲಿ ಅಥವಾ ಗರ್ಭಧಾರಣೆ ಮುಂಚಿತೆ ಅಂತ ಅಷ್ಟೇ ಅಲ್ಲ, ಮಗು ಜನನ ಆದಾಗಿನಿಂದನೂ ಕೂಡ ಅವಳ ಒಂದು ವೈಯಕ್ತಿಕ ಆರೋಗ್ಯದ ಕಾಳಜಿ ಬಹಳ ಮುಖ್ಯ. ಹಾಗಾಗಿ ಯಾವುದೇ ವಯಸ್ಸಲ್ಲೂ ಕೂಡ ಅವಳ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು, ಯಾಕೆಂದರೆ ಅವಳಿಂದನೇ ಮುಂದೆ ಒಂದು ಮಗು ಜನನ ಆಗುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ಟೈಮ್ ಲಿಮಿಟೇಷನ್ ಅಂತ ಇಲ್ಲ, ಎಲ್ಲಾ ಸಂದರ್ಭದಲ್ಲೂ ಮಹಿಳೆ ಆರೋಗ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. ಆದರೆ ವಿಶೇಷವಾಗಿ ಗರ್ಭಧಾರಣೆಗೂ ಮೊದಲು ಮತ್ತು ಗರ್ಭಧಾರಣೆ ನಂತರ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಈ ಗರ್ಭ ಸಂಸ್ಕಾರವನ್ನ ಗರ್ಭಿಣಿಯರಲ್ಲಿ ನೀವು ನೀಡಿದ ಮೇಲೆ ಅವಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತದೆ, ಇದರಿಂದ ಮಗುವಿನ ಮೇಲೆ ಏನೆಲ್ಲ ಲಾಭಗಳಾಗ್ತದೆ? ಈಗ ನಾವು ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಮೊದಲು ಪ್ರೀ ನರ್ಸರಿ, ನರ್ಸರಿ ಅಂತ ಎಲ್ಲ ಸ್ಕೂಲಿಗೆ ಕಳಿಸ್ತೇವೆ, ಅದಕ್ಕಿಂತ ಮೊದಲು ಪ್ಲೇ ಹೋಮ್ ಅಂತ ಹೇಳ್ತೀವಿ. ನಾವು ಗರ್ಭ ಸಂಸ್ಕಾರವನ್ನ, ಮಗುವಿಗೆ ಶಿಕ್ಷಣವನ್ನ ಗರ್ಭಾವಸ್ಥೆಯಲ್ಲೇ ಶುರು ಮಾಡೋದಾಗಿದೆ. ಇಲ್ಲಿ ಪ್ಲೇ ಹೋಮ್, ಕಿಡ್ಸ್ ಹೋಮ್ ಅದೆಲ್ಲ ಮಗು ಹುಟ್ಟಿದ ಮೇಲೆ, ಆದ್ರೆ ಮಗು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಅದಕ್ಕೆ ಒಂದು ಶಾಲೆ ಶುರು ಮಾಡ್ದಂಗೆ ಗರ್ಭ ಸಂಸ್ಕಾರ ಅಂದ್ರೆ. ಅಂದ್ರೆ ನಾವು ತಾಯಿಗೆ ಈ ಎಲ್ಲ ಗರ್ಭ ಸಂಸ್ಕಾರ ವಿಧಾನಗಳನ್ನ ಅಳವಡಿಸೋದರಿಂದ ಅದರ ಪ್ರಯೋಜನ ಮಗುವಿಗೆ ಹೆಚ್ಚಾಗುತ್ತೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಗುವಿಗೆ ಹುಟ್ಟಿದಾಗಿನಿಂದನೂ ಅವರಿಗೆ ಅಭ್ಯಾಸದ ಒತ್ತಡ ಎಲ್ಲ ಅವರ ಆರೋಗ್ಯದ ಮೇಲೆ ತುಂಬಾ ಅಡ್ಡ ಪರಿಣಾಮ ಬೀರ್ತಾ ಇದೆ. ಆದ್ದರಿಂದ ಮಗು ಯಾವುದೇ ಸಂದರ್ಭದಲ್ಲೂ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಸದೃಢ ಮತ್ತು ಒತ್ತಡ ರಹಿತ ಜೀವನವನ್ನ ನಡೆಸಬೇಕು ಅಂತಂದ್ರೆ ಗರ್ಭಾವಸ್ಥೆಯಲ್ಲಿನೇ ಈ ತರದ ವಿಧಾನಗಳನ್ನು ಅಳವಡಿಸೋದರಿಂದ ಮಗು ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿಯೂ ಕೂಡ ಸದೃಢವಾಗ್ತಾನೆ. ಅಲ್ಲದೇನೆ ಅವರ ಒಂದು ಮೆಮೊರಿ ಪವರ್, ಇಂಟೆಲಿಜೆಂಟ್ ಕೋಶಂಟ್ ಅಂತ ಏನ್ ಹೇಳ್ತೀವಿ IQ, ಅದು ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಚೆನ್ನಾಗಿ ಬರುತ್ತೆ. ಅಲ್ಲದೇನೆ ಯಾವ ಮಗುವಿನಲ್ಲಿ ಬೈ ಬರ್ತ್ ಡಿಫೆಕ್ಟ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್, ಮತ್ತೆ ಕೆಲವು ಮಕ್ಕಳು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಸ್ಕ್ಯಾನಿಂಗ್ ಮಾಡಿ ಹಾರ್ಟಲ್ಲಿ ತೊಂದರೆ ಇದೆ, ಕಿಡ್ನಿಯಲ್ಲಿ ತೊಂದರೆ ಇದೆ ಅಂತ ಮಗುವನ್ನ ತೆಗೆಸೋದುಂಟು. ಈ ತರ ಎಲ್ಲ ತೊಂದರೆಗಳು ಕೂಡ ಇದರಿಂದ ನಿವಾರಣೆ ಆಗಲು ಸಾಧ್ಯತೆ ಇದೆ. ಆದ್ದರಿಂದ ಇದರಿಂದ ಮಗುವಿಗೆ ಹೆಚ್ಚು ಪ್ರಯೋಜನ ಆಗುತ್ತೆ. ಮಹಾಭಾರತದಲ್ಲಿ ಕೇಳಿದ್ವಿ, ಸುಭದ್ರ ಅಭಿಮನ್ ಹೆಣ್ಣುಗೆ ಗರ್ಭಾವಸ್ಥೆಯಲ್ಲೇ ಮಾತಾಡಿದ್ದು ಮಗು ಕೇಳಿಸ್ಕೊಂಡು ಅಂತ. ಇದು ಒಂದು ಪೌರಾಣಿಕ ಕಥೆ ಅಂತ ಹೇಳಿ ನಂಬಿದ್ವಿ, ಆದ್ರೆ ಇದು ಇವತ್ತು ವಸ್ತುಸ್ಥಿತಿ ಸತ್ಯವಾದದ್ದು ಅಂತ ತಾವು ಹೇಳ್ತೀರಿ. ಹೌದು ಹೌದು, ಯಾಕೆಂದ್ರೆ ಮ್ಯೂಸಿಕ್ ಥೆರಪಿ ಆಮೇಲೆ ಒಳ್ಳೆ ಶ್ಲೋಕಗಳು ಮಂತ್ರಗಳನ್ನ ತಾಯಿ ಪಠಿಸೋದರಿಂದ ಅದರ ಒಂದು ತರಂಗಗಳು ವೈಬ್ರೇಷನ್ಸ್ ಅಂತ ಏನ್ ಹೇಳ್ತೀವಿ ಅದು ಮಗುವಿನ ಮೆದುಳಿನ ಮೇಲೆ ತುಂಬಾ ಪ್ರಯೋಜನಕಾರಿಯಾಗಿದೆ. ತಾಯಿಯ ಆರೋಗ್ಯದಲ್ಲಿ ಏನೆಲ್ಲ ಲಾಭಗಳಾಗ್ತವೆ? ಗರ್ಭ ಸಂಸ್ಕಾರದಲ್ಲಿ ನಾವು ಈಗಲೇ ಹೇಳಿದಂಗೆ ಪ್ರಾಣಾಯಾಮ ಮತ್ತು ಯೋಗಾಸನಗಳನ್ನ ಮಾಡಿಸ್ತೇವೆ, ಮುದ್ರೆಗಳನ್ನ ಮಾಡಿಸ್ತೇವೆ. ಆಸನಗಳ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವಳ ದೇಹದಲ್ಲಿ ಎಲ್ಲ ಪೆಲ್ವಿಕ್ ಮಸಲ್ಸ್ ಅಂದ್ರೆ ಹೆರಿಗೆ ಸಮಯದಲ್ಲಿ ಯಾವ ಆರ್ಗನ್ಗಳು ಇನ್ವಾಲ್ವ್ ಆಗಿರುತ್ತೆ, ಅಂಗಗಳು ಚಟುವಟಿಕೆಯಿಂದ ಇರುತ್ತಲ್ಲ, ಅವೆಲ್ಲವೂ ಕೂಡ ರಿಲ್ಯಾಕ್ಸ್ ಆಗಿ ಇರುತ್ತೆ. ಅಂದ್ರೆ ಹೆರಿಗೆ ಸಮಯದಲ್ಲಿ ಎಷ್ಟು ಪೆಲ್ವಿಕ್ ಮಸಲ್ಸ್ ಅಥವಾ ಯೋನಿ ಭಾಗ ಮತ್ತೆ ಗರ್ಭಾಶಯ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಷ್ಟು ಸರಳವಾದ ಅಥವಾ ಸುಲಭ ಸಹಜ ಹೆರಿಗೆಗೆ ಅನುಕೂಲ ಆಗುತ್ತೆ. ಮತ್ತು ಗರ್ಭಾವಸ್ಥೆಯಲ್ಲಿ ಮಾನಸಿಕ ಅಸಮತೋಲನ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ, ಅದರಲ್ಲೂ ಉದ್ಯೋಗಸ್ಥ ಮಹಿಳೆಯರಲ್ಲಿ ಅದು ಸಾಮಾನ್ಯವಾಗಿ ನೋಡಬಹುದು. ಈ ಎಲ್ಲ ಗರ್ಭ ಸಂಸ್ಕಾರದ ವಿಧಾನಗಳನ್ನ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಮಹಿಳೆಯಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗಿ ಅವಳಲ್ಲಿ ಗರ್ಭಾವಸ್ಥೆಯಲ್ಲಿ ಉಪಯೋಗಕಾರಿ ಆಗುವಂತಹ ಸ್ರಾವಗಳು ಅಂದ್ರೆ ಹಾರ್ಮೋನ್ ಅಂತ ಏನ್ ಹೇಳ್ತೀವಿ ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಸ್ರಾವ ಆಗುತ್ತೆ. ಇದರಿಂದ ಯಾವುದೇ ರೀತಿ ತೊಂದರೆಗಳು ಗರ್ಭಾವಸ್ಥೆಯಲ್ಲಾಗ್ಲಿ ಹೆರಿಗೆ ಆದ್ಮೇಲೂ ಕೂಡ ಬರೋದಿಲ್ಲ. ಮತ್ತು ಫಿಸಿಕಲ್ ಆಕ್ಟಿವಿಟೀಸ್, ಒಂದು ಬ್ಯಾಲೆನ್ಸ್ಡ್ ಫಿಸಿಕಲ್ ಆಕ್ಟಿವಿಟೀಸ್ ಇರೋದ್ರಿಂದ ಸಹಜ ಮತ್ತು ಸುಲಭ ಹೆರಿಗೆಗೂ ಅನುಕೂಲ ಆಗುತ್ತೆ. ಮತ್ತೆ ಹೆರಿಗೆ ಆದ್ಮೇಲೂ ಕೂಡ ಎಲ್ಲ ಗರ್ಭಾಶಯಾಗಲಿ ಯೋನಿ ಭಾಗ ಆಗಲಿ ಮೊದಲಿನ ಸ್ಥಿತಿಗೆ ಮರಳಲಿಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಹಾಗೂ ಮ್ಯೂಸಿಕ್ ಥೆರಪಿ ಮತ್ತು ಮಂತ್ರ ಚಿಕಿತ್ಸೆ ಇದರಿಂದ ಕೇವಲ ಮಗುವಿನ ಮೇಲೆ ಅಷ್ಟೇ ಅಲ್ಲದೇನೆ ತಾಯಿಯ ಮೇಲೂ ಕೂಡ ಇದರಿಂದ ಒಂದು ಸಕಾರಾತ್ಮಕ ಪ್ರಯೋಜನ ಆಗಿ ಮಾನಸಿಕ ಒತ್ತಡ ಉದ್ವೇಗ, ಕೆಲವೊಬ್ಬರಲ್ಲಿ ಗರ್ಭಾವಸ್ಥೆನೇ ಒಂದು ಉದ್ವೇಗ ರೀತಿ ಇರುತ್ತೆ, ಬಹಳ ರಿಸ್ಕಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಥವಾ ವಿಳಂಬ ಗರ್ಭಧಾರಣೆ, ಅಲ್ಲಿ ಮಗು ಗರ್ಭಧಾರಣೆ ಆದ ಕೂಡಲೇ ತಾಯಿಗೆ ಒಂದು ಭಯ ಇರುತ್ತೆ, ಏನಾಗುತ್ತೋ ಏನೋ, ಈ ಸರಿ ಆದರೂ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತೂ ಭಯ ಇರುತ್ತೆ. ಆ ಭಯ ನಿವಾರಣೆ ಆಗಲಿಕ್ಕೆ ಕೂಡ ನಮ್ಮ ಆಸನಗಳು ಅಥವಾ ಪ್ರಾಣಾಯಾಮ ತುಂಬಾ ಸಹಕಾರಿಯಾಗಿದೆ. ಈ ಗರ್ಭ ಸಂಸ್ಕಾರದಲ್ಲಿ ಯೋಗಾಸನ, ಧ್ಯಾನ, ಪ್ರಾಣಾಯಾಮ 16 ಸಂಸ್ಕಾರಗಳಲ್ಲಿ ಇದು ಒಂದು ಅಂತ ತಾವು ಹೇಳಿದ್ರಿ. ಇದರ ಜೊತೆಗೆ ಗರ್ಭಿಣಿ ಸೇವಿಸುವ ಆಹಾರ ಪದ್ಧತಿ ಇದರಲ್ಲಿ ಬರಲ್ವಾ? ಬರುತ್ತೆ. ನಾವು ಏನಂದ್ರೆ ಇವೆಲ್ಲ ನಾವು ಚಟುವಟಿಕೆಗಳನ್ನ ಒಂದು ವರ್ಕ್ಶಾಪ್ ಅಂತ ಮಾಡಿ ಮಾಡಿಸೋದು, ಇದರ ಜೊತೆಗೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಏನ್ ಮಾಡ್ತೇವೆ ಬೇರೆ ಬೇರೆ ವಿಭಾಗಗಳಿಂದ ನುರಿತ ವೈದ್ಯರಿಂದ ಅವರಿಗೆ ಕೆಲವು ಸಜೆಷನ್ಸ್ ಅಂದ್ರೆ ಉಪದೇಶ ಕೊಡಿಸ್ತೇವೆ. ಅದರಲ್ಲಿ ಶಾಲೈಕ್ಯ ವಿಭಾಗದಿಂದ ಕಣ್ಣು, ಕಿವಿ, ಮೂಗು, ಮುಖ್ಯವಾಗಿ ಬಾಯಿಯ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಯಾಕೆಂದ್ರೆ ಗರ್ಭಾವಸ್ಥೆಯಲ್ಲಿ ತಾಯಿ ಏನು ಆಹಾರ ಸ್ವೀಕಾರ ಮಾಡ್ತಾಳೆ ಅದೇ ಆಹಾರ ಮಗುವಿಗೂ ಕೂಡ ತಲುಪುತ್ತೆ. ಹಾಗಾಗಿ ಬಾಯಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ಗಮ್ಸ್ ಅಲ್ಲಾಗ್ಲಿ ಹಲ್ಲಿನಲ್ಲಾಗ್ಲಿ ಇನ್ಫೆಕ್ಷನ್ ಇಲ್ಲದೆ ಇರುವಂತಹ ಒಂದು ಸಂದರ್ಭದಲ್ಲಿ ಅವಳು ಯಾವುದೇ ಆಹಾರ ಸೇವಿಸಿದ್ರು ಸರಳವಾಗಿ ಪಚನಾಗಿ ಮಗುವಿಗೆ ತಲುಪುತ್ತೆ. ಅಕಸ್ಮಾತ್ ಬಾಯಿಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅಥವಾ ಊತ ಆಗಿದ್ರೆ ಕೀವಾಗಿದ್ರೆ ಅದರಿಂದ ಕೂಡ ಮಗುವಿನ ಮೇಲೆ ಅಡ್ಡ ಪರಿಣಾಮ ಆಗುತ್ತೆ. ಅದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಆಯಾ ವಿಭಾಗದ ವೈದ್ಯರಿಂದ ನಾವು ಒಂದು ಉಪದೇಶ ಕೊಡಿಸ್ತೇವೆ. ಇದಲ್ಲದೇ ಅವರ ಆಹಾರ ವಿಹಾರದ ಬಗ್ಗೆನೂ ಕೂಡ ನಾವು ಪಥ್ಯಾಪತ್ಯ ಅಂತ ಹೇಳ್ತೀವಿ. ಅದಕ್ಕೆ ಸುಲಭವಾಗಿ ಪಚನ ಆಗುವಂತಹ ಆಹಾರ ಮತ್ತು ಹಾಲು, ಬೆಣ್ಣೆ, ತುಪ್ಪ, ಮೊಸರು ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತಾನೆ ಹೇಳಿದ್ದಾರೆ. ಆದ್ರೆ ಅವರ ಒಂದು ಆರೋಗ್ಯಕ್ಕೆ ತಕ್ಕಂತೆ ಆಹಾರವನ್ನ ಸೇವಿಸಬೇಕು. ಈಗ ಯಾವ್ದನ್ನು ಬಿಡಬೇಕು ಯಾವ್ದನ್ನು ಅಂದ್ರೆ ಬೇಕರಿ ಫುಡ್ ಐಟಮ್ಸ್ ಡೈಜೆಷನ್ ಮೇಲೆ ಯಾವ್ದಾದ್ರೂ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಆಹಾರವನ್ನ ಗರ್ಭಿಣಿ ಇರುವಾಗ ಬಿಡೋದೇ ಒಳ್ಳೇದು. ಇದರ ಜೊತೆಗೆ ಹೆಚ್ಚು ಹಣ್ಣು ಹಂಪಲು, ಹಸಿ ತರಕಾರಿಗಳನ್ನ ಸೇವಿಸಬೇಕು. ಅದರಿಂದ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಅದರಿಂದ ಮಗುವಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಡಾಕ್ಟರ್ ಅನಿತಾ ಹಲಗತ್ತೆ ಅವರ. ಈ ಗರ್ಭ ಸಂಸ್ಕಾರ ಅಂದ್ರೇನು, ಇದನ್ನ ಯಾವ ರೀತಿ ಮಾಡಲಾಗ್ತದೆ, ಮತ್ತೆ ಮಗುವಿಗೆ ತಾಯಿಗೆ ಇದರಿಂದ ಆಗುವ ಪ್ರಯೋಜನಗಳು, ಇದರ ಬಗ್ಗೆ ಬಹಳಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಬಹುಶಃ ಇನ್ನು ಮುಂದೆ ತಾಯಿಯಾಗವರು ಕೂಡ ಈ ಒಂದು ಮಾಹಿತಿಯಿಂದ ಅವರು ಉತ್ತೇಜಿತರಾಗಿ ಈ ಗರ್ಭ ಸಂಸ್ಕಾರದ ಮೊರೆ ಹೋಗ್ತಾರೆ, ಉತ್ತಮ ಮಗುವಿನ ಜನನಕ್ಕೆ ಕಾರಣನೂ ಆತು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ. ಗರ್ಭ ಸಂಸ್ಕಾರ ಈ ಕುರಿತು ಇದುವರೆಗೂ ಡಾಕ್ಟರ್ ಅನಿತಾ ಹಲಗತ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ಗರ್ಭ ಸಂಸ್ಕಾರ ಅಂದರೇನು? ಪ್ರಶ್ನೆ ಮತ್ತೊಮ್ಮೆ, ಗರ್ಭ ಸಂಸ್ಕಾರ ಅಂದರೇನು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಪ ಸಮತೋಲನವೇ ಆರೋಗ್ಯ ಮೆಣಸು ಶುಂಠಿ ಅಲವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇನ್ನು ಮುಂದೆ ಸಿರಿಧಾನ್ಯಗಳ ಕುರಿತು ಡಾಕ್ಟರ್ ಲಾವಣ್ಯ ಎಂಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿ ಸುರೇಖ ಸುರೇಶ್. ಸಿರಿಧಾನ್ಯಗಳ ಕುರಿತು ಡಾಕ್ಟರ್ ಲಾವಣ್ಯ ಎಂಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿ ಸುರೇಖ ಸುರೇಶ್. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ದಾನವೀರ ಶಿರಸಂಗಿ ಶ್ರೀ ಲಿಂಗರಾಜ ದೇಸಾಯಿ ತೋಟಗಾರಿಕಾ ಅಭಿಯಾಂತ್ರಿಕ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಲಾವಣ್ಯ ಎಂಎನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಿರಿಧಾನ್ಯಗಳ ಕುರಿತು ತಮಗ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ ಇಲ್ಲಿ ಬಂದರೆ. ನಮಸ್ಕಾರ ಡಾಕ್ಟರ್ ಲಾವಣ್ಯ. ನಮಸ್ತೆ. ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗ ಸುಮಾರು 5,000 ವರ್ಷಗಳ ಬೇಸಾಯದ ಇತಿಹಾಸ ಈ ಸಿರಿಧಾನ್ಯಗಳಿಗಿದೆ. ಈಗ ಸಾಕಷ್ಟು ಜನಪ್ರಿಯತೆ ಗೊಳ್ತಾ ಇದಾವೆ ಸಿರಿಧಾನ್ಯಗಳು. ಮೊದ್ಲೆಲ್ಲ ಬಡವರ ಆಹಾರ ಅಂತೇಳಿನೇ ಕರೀತಾ ಇದ್ರು ಇದನ್ನ. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಸೂಪರ್ ಫುಡ್ ಅಂತೇಳಿ ಸಿರಿಧಾನ್ಯವನ್ನ ನಾವು ಕರಿತೀವಿ. ಇದು ಶ್ರೀಮಂತರ ಆಹಾರ ಅಂತೇಳಿ ಈಗ ಕರೆಸ್ಕೊಳ್ತಾ ಇದೆ. ಕೇಳೋಣ, ಈ ಸಿರಿಧಾನ್ಯಗಳು ಅಂತಂದ್ರೆ ಏನು ಅಂತ? ಈ ಸಿರಿಧಾನ್ಯಗಳು ಅಂತಂದ್ರೆ ಒಂದು ಸಣ್ಣ ಬೀಜದ ಹುಲ್ಲುಗಳ ಗುಂಪು. ಇದು ಏಕಧಾನ್ಯ ಬೆಳೆಗಳು. ಇವು ಯಾವ್ಯಾವು ಅಂತ ಹೇಳ್ಬೋದಾ? ಇವು ಯಾವ್ಯಾವು ಅಂತಂದ್ರೆ ನಾವು ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರುವಂತಹ ರಾಗಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಜೋಳ, ಬರಗು, ಅರ್ಕ, ನವಣೆ, ಸಾಮೆ, ಕೊರ್ಲೆ, ಊದಲು, ಇವೆಲ್ಲಾನು ಕೂಡ ಸಿರಿಧಾನ್ಯಗಳು ಅಂತ ಹೇಳಿ ಕರೆಸ್ಕೊಳ್ತವೆ. ಈ ಸಿರಿಧಾನ್ಯಗಳನ್ನ ಹೆಚ್ಚು ಬೆಳೆಯುವ ಪ್ರದೇಶಗಳು ಯಾವುವು ಅಂತ ಹೇಳ್ತೀರಿ? ಎಲ್ಲ ಕಡೆನು ಬೆಳೀತಾರೆ ಮ್ಯಾಮ್. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ, ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ ಅತಿ ಹೆಚ್ಚಾಗಿ, ದಕ್ಷಿಣ ಕರ್ನಾಟಕದಲ್ಲಿ ತಗೊಂಡ್ರೆ ರಾಗಿ ಅತಿ ಹೆಚ್ಚಾಗಿ ಬೆಳೀತಾರೆ. ಅದಾದ್ಮೇಲೆ ಆಂಧ್ರದಲ್ಲಿ ಬೆಳೀತಾರೆ, ತಮಿಳ್ನಾಡಲ್ಲಿ ಬೆಳೀತಾರೆ. ಅದಾದ್ಮೇಲೆ ಉತ್ತರ ಭಾರತದಲ್ಲಿ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಬೆಳೀತಾರೆ ಹೋಗ್ತಿರ್ತಾರೆ. ಈಗ ಹವಾಮಾನ ಹೇಗಿರ್ಬೇಕು ಅಂತ ಹೇಳ್ತೀರಾ ಸಿರಿಧಾನ್ಯ ಬೆಳೆಗಳನ್ನ ಬೆಳಿಲಿಕ್ಕೆ? ಹವಾಮಾನ ಅಂತ ಹೇಳಿ ಏನಿಲ್ಲ, ಬೇಸಿಗೆ ಕಾಲದಲ್ಲಿ ನಾವು ಅದನ್ನ ಬೆಳ್ಕೋಬಹುದು. ಸೊ ಇದಕ್ಕೆ ಮಳೆ ಜಾಸ್ತಿ ಬೇಕಾಗಿಲ್ಲ. ಸೊ ಹಾಗಾಗಿ ಮತ್ತೆ ಇರಿಗೇಷನ್ ಕೂಡ ಜಾಸ್ತಿ ಬೇಕಾಗಿಲ್ಲ, ನೀರಾವರಿ ಕೂಡ ಬೇಕಾಗಿಲ್ಲ. ಸೊ ಯಾವಾಗ ನಮ್ಗೆ ಮಳೆ ಕಡಿಮೆ ಇರುತ್ತೋ ಅಂತ ಹವಾಮಾನಗಳಲ್ಲಿ ನಾವು ಬೆಳ್ಕೋಬಹುದು ಇದನ್ನ. ಈ ಸಿರಿಧಾನ್ಯಗಳ ಬೀಜಗಳು ರೈತರಿಗೆ ಸಿಗ್ತಾವ ಅಂತ ಹೇಳ್ತೀರಾ? ಒಳ್ಳೆಯ ಗುಣಮಟ್ಟದ ಸಿರಿಧಾನ್ಯಗಳ ಬೀಜಗಳು? ಹೌದು, ಸಿಗ್ತವೆ. ನೀವು ಬೀಜ ಮಳಿಗೆಗಳು ಎಲ್ಲಿ ಸೀಡ್ ಯೂನಿಟ್ಸ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ತಗೋಬಹುದು. ಅಥವಾ ನೀವು ಯಾವ್ದಾದ್ರು ಕೃಷಿ ವಿಶ್ವವಿದ್ಯಾಲಯಗಳನ್ನ ನೀವೇನಾದ್ರೂ ಅಪ್ರೋಚ್ ಮಾಡಿದ್ರೆ ಅವರು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿ ಆಗಿರುವಂತಹ ಸೀಡ್ಸ್ ನ ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೂ ಬರೋ ಹಾಗೆ ಕೀಟಗಳು ಈ ಬೆಳೆಗಳಿಗೂ ಹತ್ತವಂತೀರಾ? ಈ ಬೆಳೆಗಳಿಗೆ ಅಷ್ಟು ಜಾಸ್ತಿ ಬಂತು ಬರೋದಿಲ್ಲ. ಸಪೋಸ್ ಇವಾಗ ನಾವು ಆಲ್ರೆಡಿ ಒಂದು ಬೆಳೆ ಬೆಳೆದಿರ್ತೀವಿ, ಆ ಬೆಳೆಗೆ ಏನಾದರೂ ಫಂಗಸ್ ಆಗಿತ್ತು ಅಂತಂದಾಗ ಆ ಮಣ್ಣಲ್ಲೇ ಏನಾದರೂ ಆ ಫಂಗಸ್ ಉಳ್ಕೊಂಡಿತ್ತು ಅಂತಂದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದ್ರೆ ಇವಕ್ಕೆ ಕೀಟಗಳೆಲ್ಲ ಬರೋದು ತುಂಬಾ ಕಡಿಮೆ. ಇವಾಗ ಹೇಗೆ ರಾಗಿ ಹೇಗೆ ಅವರೇ ಜೊತೆಗೆ ಬೆಳೀತಿರ್ತಾರೆ, ಸೊ ರಾಗಿ ಬಂದ್ಬಿಟ್ಟು ಅವರಿಗೆ ಪ್ರೊಟೆಕ್ಷನ್ ಆಗಿ ಹಾಕಿರ್ತಾರೆ ಕೆಲವೊಂದ್ ಕಡೆ. ಅದಕ್ಕೆ ಅವರಿಗೆ ಕೀಟಗಳು ಬರಬಾರದು ಅನ್ನೋ ಕಾರಣಕ್ಕೆ ಹಾಕಿರ್ತಾರೆ ಕೆಲವೊಂದ್ ಕಡೆ ಎಲ್ಲ. ಸೊ ಹಾಗಾಗಿ ಇದು ತುಂಬಾ ಕಡಿಮೆ, ಕೀಟಗಳಂತೂ ಬರೋದೇ ಇಲ್ಲ. ಸೊ ಅದಕ್ಕೆ ಇದಕ್ಕೆ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಅದಕ್ಕಾಗಿಯೂ ಕೂಡ ಇದು ಒಂದು ಮುಖ್ಯ ಆಹಾರ, ಒಳ್ಳೆಯ ಆಹಾರ. ಯಾವ್ದು ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ, ಆರ್ಗ್ಯಾನಿಕ್ ಅಲ್ಲಿ ಬೆಳ್ಕೊಂತ ಹೋಗ್ತಿರ್ತಾರೆ. ಸೊ ಇದನ್ನ ಅದಕ್ಕೆ ನಾವು ಸೂಪರ್ ಫುಡ್ ಅಂತ ಹೇಳಿ ಇದನ್ನ ಕರೀತಿರ್ತೀವಿ. ಈ ಸಿರಿಧಾನ್ಯಗಳಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳು ಇರ್ತವೆ ಅಂತ ಹೇಳ್ತೀರಾ? ಸೊ ಪೌಷ್ಟಿಕಾಂಶಗಳು ಅಂತಂದ್ರೆ ಇದರಲ್ಲಿ ಬಂದ್ಬಿಟ್ಟು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಬೇರೆ ಧಾನ್ಯಗಳಿಗೆ ಕಂಪೇರ್ ಮಾಡಿದ್ರೆ, ಮತ್ತೆ ಫೈಬರ್ನ ಅಂಶ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಜೋಳ ತಗೊಂಡಾಗ ಅಂದ್ರೆ ಜೋವರ್ ಅದರಲ್ಲಿ ತಗೊಂಡಾಗ ನಮ್ಗೆ 9% ಅಷ್ಟು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ನವಣೆ, ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಏನ್ ತಗೋತೀವಿ, ಅದರಲ್ಲಿ 12% ಅಷ್ಟು ಪ್ರೋಟೀನ್ ಅಂಶ ಇರುತ್ತೆ. ಅದಲ್ಲದೆ ನಮ್ಗೆ ನಾರಿನ ಅಂಶ, ಕಾರ್ಬೋಹೈಡ್ರೇಟ್ ಅಂತ ಏನು ತಗೋತೀವೋ ಎಲ್ಲ ಸಿರಿಧಾನ್ಯಗಳಲ್ಲೂ ಆಲ್ಮೋಸ್ಟ್ ಒಂದು 60-65% ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನಾವು ಡಿಫ್ರೆನ್ಸ್ ಎಲ್ಲಿ ಮಾಡ್ತೀವಿ ಅಂತಂದ್ರೆ ಇದರ ನಾರಿನಾಂಶದಲ್ಲಿ ಮಾಡ್ತೀವಿ. ಅಂತಂದ್ರೆ ಇವಾಗ ಅತಿ ಹೆಚ್ಚು ನಾರಿನಾಂಶ ಇರೋದು ಕೊರ್ಲೆನಲ್ಲಿ, ಬ್ರೌನ್ ಟಾಪ್ ಮಿಲ್ಲೆಟ್ ಅಂತ ಕರಿತೀವಿ. ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 12.5% ಅಷ್ಟು ನಾರಿನಾಂಶ ಇದರಲ್ಲಿ ಇರುತ್ತೆ. ಹಾಗೇನೆ ಕಡಿಮೆ ಅಂತ ಅಂದರೆ ನವಣೆನಲ್ಲಿ ಇರುತ್ತೆ, 8% ಅಷ್ಟು ನಾರಿನಾಂಶ ಇರುತ್ತೆ. ಅದು ಬಿಟ್ಟರೆ ವೈಟಮಿನ್ಸ್, ನಾವು ಬಿ ವೈಟಮಿನ್ಸ್ ಅಂತ ಹೇಳಿ ಕರಿತೀವಿ, ಥಯಾಮಿನ್, ರೈಬೋಫ್ಲೋವಿನ್, ಇದೆಲ್ಲ ಕೂಡ ಅತಿ ಹೆಚ್ಚಾಗಿ ಸಿರಿಧಾನ್ಯಗಳಲ್ಲಿ ಇರುತ್ತೆ. ಸೊ ಇದು ಇದರ ಪೌಷ್ಟಿಕಾಂಶಗಳು. ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನ ಉತ್ಕೃಷ್ಟ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಅಂದ್ರೆ ಇದು ಗ್ಲೂಟಿನ್ ಮುಕ್ತ ಧಾನ್ಯಗಳು ಅಂತೇಳಿನೆ ಕರಿತಾ ಇದ್ದೀವಿ. ಸೊ ಹಿಂಗಾಗಿ ಈ ಬೆಳೆ ಕೆಲವು ರೋಗಗಳನ್ನ ಸ್ವಲ್ಪನಾದರೂ ನಿಯಂತ್ರಣದಲ್ಲಿ ಇಡ್ತದೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಕೆಲವೊಂದು ಕಾಯಿಲೆಗಳನ್ನ ತಡೆಗಟ್ಟುತ್ತೆ, ಅದು ಆಲ್ರೆಡಿ ಬಂದಿರೋದ್ರೂ ನಿಯಂತ್ರಣನು ಕೂಡ ಮಾಡ್ಕೊಳ್ಬಹುದು ಇದರಲ್ಲಿ. ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವೇನಿಲ್ಲ. ಬಂದ ಮೇಲೆ ನಾವು ಅದನ್ನ ಆಹಾರ ಪದ್ಧತಿಗಳನ್ನ ಚೇಂಜ್ ಮಾಡ್ಕೊಳ್ಳೋದ್ರ ಬದಲು ನಮ್ಮ ಆಹಾರ ಪದ್ಧತಿಗಳನ್ನೇ ಸಿರಿಧಾನ್ಯಗಳ ಮೂಲಕ ನಾವು ಚೇಂಜ್ ಮಾಡಿಕೊಂಡು ಅಂತ ಕಾಯಿಲೆಗಳು ಬರದೇ ಇರೋ ರೀತಿ ನಾವು ತಡಿಬಹುದು. ಅಂಥದ್ದು ಅಂತಂದ್ರೆ ಒಂದು ಕಾಮನ್ ಆಗಿರೋದು ಅಂತಂದ್ರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್, ಅದರಲ್ಲೂ ಕೂಡ Type 2 Diabetes ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ತಡೆಗಟ್ಟಬಹುದು. ಯಾಕೆ ಅಂತ ಅಂದರೆ ನಾನು ಹೇಳಿದೆ ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು ಎಲ್ಲದರಲ್ಲೂ ಸೇಮ್ ಇರುತ್ತೆ, ಆದರೆ ನಾರಿನಾಂಶ ಚೇಂಜ್ ಆಗ್ತಿರತ್ತೆ ಅಂತ ಹೇಳ್ಬಿಟ್ಟು. ಈ ನಾರಿನಾಂಶನೇ ಮೇನ್ ಏನು ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಸಿರಿಧಾನ್ಯಗಳಲ್ಲಿ. ಸೊ ಈ ಗ್ಲೂಕೋಸ್ ಲೆವೆಲ್ ಏನಿದೆ ಅದನ್ನು ಈ ನಾರಿನಾಂಶ ಮೂಲಕ ನಾವು ತಡೆಗಟ್ಟಬಹುದು. ಸೊ ಹಂಗೆ ಇವಾಗ ನಾನು ಹೇಳಿದೆ ಕೊರ್ಲೆ ಅಂತ ಹೇಳಿದೆ, ಅದರಲ್ಲಿ ಅತಿ ಹೆಚ್ಚು ನಾರಿನಾಂಶ ಇದೆ, 12.5% ಇದೆ. ಆ ಕೊರ್ಲೆನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಪದಾರ್ಥಗಳನ್ನು ನಾವೇನಾದರೂ ಸೇವನೆ ಮಾಡಿದ್ರೆ ಸೊ ಈ ಡಯಾಬಿಟಿಕ್ ಅನ್ನೋದೇನಿದೆ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಅದಲ್ದಿರ ನಮ್ಮ ಹಾರ್ಟ್ ಪ್ರಾಬ್ಲಮ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಅಂತ ನಾವು ಹೆಂಗೆ ಕರಿತೀವಿ, ಹೃದಯ ಸಂಬಂಧಿತ ಕಾಯಿಲೆಗಳೇನಿರುತ್ತೆ ಅದನ್ನು ಕೂಡ ನಾವು ಬರದೇ ಇರೋ ರೀತಿ ನಿಯಂತ್ರಣ ಮಾಡ್ಬೋದು, ತಡಿಬಹುದು. ಅದಕ್ಕೂ ಕೂಡ ನಮಗೆ ನಾರಿನಾಂಶನೇ ಮೇನ್ ಒಂದು ಇಂಗ್ರೀಡಿಯೆಂಟ್ ಆಗಿರುತ್ತೆ. ಅದಲ್ಲದೆ ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್, ತೂಕ ಇಳಿಸ್ಬೇಕಂದ್ರೂ ಕೂಡ ನಾವು ಅಟ್ಲೀಸ್ಟ್ ನಮ್ಮ 3 meals ಏನಿದೆ, 3 ದಿನದ ಊಟದ ನಾವೇನು ಮಾಡ್ತೀವಿ ಅದರಲ್ಲಿ ಅಟ್ಲೀಸ್ಟ್ 1 ಹೊತ್ತಿನ ಊಟ ಸಿರಿಧಾನ್ಯಗಳಿಂದ ಮಾಡಿರೋದನ್ನ ನಾವು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, ಫೈಬರ್ನ ಅಂಶ ಜಾಸ್ತಿ ಇರುತ್ತೆ, ನಾರಿನಾಂಶ ಜಾಸ್ತಿ ಇರುತ್ತೆ, ಹೊಟ್ಟೆ ಹಸು ಬೇಗ ಆಗೋದಿಲ್ಲ, ಶುಗರ್ ರಿಲೀಸ್ ನಿಧಾನವಾಗಿ ನಮಗೆ ರಕ್ತದಲ್ಲಿ ಬಿಡ್ತಿರುತ್ತೆ. ಸೊ ಹಾಗಾಗಿ ನಮಗೆ ಹಸು ಜಾಸ್ತಿ ಆಗೋದಿಲ್ಲ. ಸೊ ಅದು ಕೂಡ ನಮಗೆ ತೂಕ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಅಂದ್ರೆ ಈ ಸಿರಿಧಾನ್ಯಗಳಲ್ಲಿ ಔಷಧೀಯ ಪೋಷಕಾಂಶಗಳು ಕೂಡ ಇದಾವೆ ಅಂತ ಹೇಳಿ ಆಯ್ತು. ಹೌದು, ಇದನ್ನ ನಾವು ನ್ಯೂಟ್ರಾಸುಟಿಕಲ್ಸ್ ಅಂತ ಕೂಡ ಕರಿತೀವಿ. ಈ ಆಯುರ್ವೇದದಲ್ಲೆಲ್ಲ ಕೂಡ ಸಿರಿಧಾನ್ಯಗಳನ್ನ ಬಳಸಿ ಅಂತಾನೆ ಸಜೆಸ್ಟ್ ಮಾಡ್ತಿರ್ತಾರೆ. ಈ ಸಿರಿಧಾನ್ಯಗಳನ್ನ ಎಲ್ಲಾ ವಯಸ್ಸಿನವರು, ಅಂದ್ರೆ ಚಿಕ್ಕ ಮಕ್ಕಳಾಯ್ತು, ವಯಸ್ಸು ಆದವರು ಕೂಡ ಈ ಸಿರಿಧಾನ್ಯಗಳ ಆಹಾರವನ್ನ ತೆಗೆದುಕೊಳ್ಬೇಕು ಅಂತೀರಾ? ಹೌದು, ತಗೋಬಹುದು. ಎಲ್ಲಾ ಏಜ್ ಗ್ರೂಪ್ಸ್ ಅವರು ಕೂಡ ಸಿರಿಧಾನ್ಯಗಳನ್ನ ತಗೋಬಹುದು. ಆದ್ರೆ ತಗೊಳ್ಳುವಂತ ವಿಧಾನಗಳು ಬೇರೆ ಬೇರೆ ಇರುತ್ತೆ. ಈಗ ನಾವು ಚಿಕ್ಕ ಮಕ್ಕಳಿಗೆ ಸಿರಿಧಾನ್ಯನ ಕೊಡ್ತಿದೀವಿ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ಗೆ ಸಿರಿಧಾನ್ಯಗಳನ್ನ ಕೊಡ್ತಿದೀವಿ ಅಂತಂದ್ರೆ ಅದನ್ನ ಹಾಗೆ ಕೊಡೋ ಬದಲು ಇಡೀ ರಾತ್ರಿ ಅದನ್ನ ನೆನೆಸಿಟ್ಟು ಮತ್ತೆ ಬೆಳಗ್ಗೆ ಅದನ್ನ ಮೊಳಕೆನ ಕಟ್ಟಿಟ್ಟು ಅದಾದ್ಮೇಲೆ ಅದನ್ನ ಪೌಡರ್ ಮಾಡಿ ಮಕ್ಕಳಿಗೆ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ಗೆ ಕೊಡ್ಬೋದು. ಯಾಕೆ ಅಂತಂದ್ರೆ ಸಿರಿಧಾನ್ಯಗಳ ಔಟರ್ ಲೇಯರ್ ಅಂದ್ರೆ ಹೊರಭಾಗ ಏನಿದೆ ಅದು ಹಲ್ ಅಥವಾ ಬ್ರಾನ್ ಅಂತ ನಾವೇನ್ ಕರಿತೀವಿ ಅದಷ್ಟು ಬೇಗ ಡೈಜೆಸ್ಟ್ ಆಗೋದಿಲ್ಲ. ಸೊ ಮಕ್ಕಳಿಗೆ ಡೈಜೆಷನ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಡೀ ರಾತ್ರಿ ನೆನೆಸಿಟ್ಟು ಮೊಳಕೆ ಬಂದ ಮೇಲೆ ಅದನ್ನ ಪೌಡರ್ ಮಾಡಿ ಕೊಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ. ಹಾಗೇನೆ ವಯಸ್ಸಾದವ್ರಿಗೂ ಕೂಡ ಹಾಗೆ ಮಾಡಿದಾಗ ಡೈಜೆಷನ್ ತುಂಬಾ ಆರಾಮಾಗುತ್ತೆ. ಸೊ ವಯಸ್ಸಿನಲ್ಲಿ ಇರೋರು ಆದ್ರೆ ಪರವಾಗಿಲ್ಲ, ಅವ್ರು ಹಾಗೆ ತಗೋಬಹುದು. ಅದರಲ್ಲಿ ಫೈಬರ್ನ ಅಂಶ ಏನಿರುತ್ತೆ ಸೊ ಅದನ್ನ ಹಾಗೆ ತಗೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ಸಿರಿಧಾನ್ಯಗಳನ್ನ ಬಳಸಬೇಕಾದ್ರೆ, ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಬಳಸಬೇಕಾದ್ರೆ ಅವುಗಳನ್ನ ರಾತ್ರಿ ನೆನೆ ಇಡಬೇಕು, ಮತ್ತೆ ಮೊಳಕೆ ಬರಿಸಿ ನಂತರ ಅವನು ಒಣಗಿಸಿ ಬಿಟ್ಟು ಆಮೇಲೆ ಒಂದು ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಿ ಅದನ್ನ ಪುಡಿ ಮಾಡಿ ಅದನ್ನ ಹಿಟ್ ಮಾಡಿಕೊಂಡು ಯಾವ ಇದ್ರಲ್ಲಿ ಬೇಕಾದ್ರೂ ತಗೋಬಹುದು. ಯಾವ ತರದ ಆಹಾರ ಪದಾರ್ಥಗಳನ್ನ ತಯಾರ್ ಮಾಡಬಹುದು ಈ ಸಿರಿಧಾನ್ಯಗಳಿಂದ ಅಂತ? ಮನೆಯಲ್ಲೇ ನಾವು ಪ್ರಿಪೇರ್ ಮಾಡ್ತಿದೀವಿ ಅಂತ ಅಂದ್ರೆ, ನಾನು ಹಾಗೆ ಹೇಳ್ದಂಗೆ ಇಡೀ ರಾತ್ರಿ ಅದನ್ನ ನೆನೆಸಿಟ್ಟು ಬೆಳಗ್ಗೆ ಅದನ್ನ ಮೊಳಕೆ ಕಟ್ಟಿ ಒಂದು ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಿ ಪುಡಿ ಮಾಡಿ ಅದನ್ನ ಯೂಸ್ ಮಾಡ್ಬೋದು. ಹಾಲಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು, ಅಥವಾ ನೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಗಂಜಿ ಮಾಡ್ಕೊಂಡು ಕುಡಿಬಹುದು. ಇಲ್ಲ ನಾವು ದೋಸೆ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ ಅಂತಂದ್ರೆ ನಾವು ಅಕ್ಕಿ ಹಿಟ್ಟನ್ನ ನೆನೆಸಿರ್ತೀವಲ್ಲ ಇಡೀ ರಾತ್ರಿ, ಅದರ ಬದಲು ಇದನ್ನೇ ನೆನ್ಸಿಡ್ಬೋದು. ಇದೇ ಕಾಳುಗಳನ್ನ ಅಕ್ಕಿ ಬದಲು ಹಾಕಿ, ಅದರ ಬದಲು ಉದ್ದಿನ ಬೇಳೆನೂ ಹಾಕಿ, ಅದ್ರ ಜೊತೆ ಉದ್ದಿನ ಬೇಳೆ ದೋಸೆಗೆ ಏನೇನೆಲ್ಲ ಹಾಕ್ತೀವಿ ಎಲ್ಲಾನು ಹಾಕಿ ರುಬ್ಬು ಇಟ್ಟು ಅದನ್ನ ಬೆಳಗ್ಗೆ ದೋಸೆ ಅಥವಾ ಇಡ್ಲಿ ಆಗಿ ಮಾಡ್ಕೊಳ್ಬಹುದು. ಸಿರಿಧಾನ್ಯಗಳನ್ನ ಹಾಕೋಬಹುದು. ಮತ್ತೆ ಸಿರಿಧಾನ್ಯಗಳ ರವೆ ಸಿಗುತ್ತೆ ನಮ್ಗೆ ಮನೆಯಲ್ಲಿ ಮಾಡ್ಕೊಳಕಾಗ್ಲಿ ಅಂದ್ರೆ ಹೊರಗಡೆ ಅಂಗಡಿಗಳಲ್ಲಿ ರವೆ ಅಂತ ಸಿಗುತ್ತೆ. ಆ ರವೆನ ತಗೊಂಡ್ ಬಂದ್ಬಿಟ್ಟು ಉಪ್ಮಾ ಮಾಡ್ಕೊಳ್ಬಹುದು, ಕೇಸರಿ ಬಾತ್ ಮಾಡ್ಕೋಬಹುದು, ಎಲ್ಲಾ ತರದಂತ ಸ್ವೀಟ್ಸ್ ಮಾಡ್ಕೊಳ್ಬಹುದು. ನಾವು ರವೆನ ಯೂಸ್ ಮಾಡ್ಕೊಂಡು ಏನೇನೆಲ್ಲ ಪದಾರ್ಥ ಮಾಡ್ತೇವೆ ಅದೆಲ್ಲ ಕೂಡ ನೀವು ಸಿರಿಧಾನ್ಯಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬಹುದು. ಈಗ ಬೇರೆ ಬೇರೆ ಸಿರಿಧಾನ್ಯಗಳನ್ನ ಅಂದ್ರೆ ಒಂದು ಮೂರ್ನಾಲ್ಕು ಸಿರಿಧಾನ್ಯಗಳನ್ನ ಮಿಶ್ರಣ ಮಾಡಿ ನಾವು ಉಪಯೋಗ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಬೀರ್ತದೆ ಅಂತ. ಬೇರೆ ಬೇರೆ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡೋದು ನಾನು ಸಜೆಸ್ಟ್ ಮಾಡಲ್ಲ. ಯಾಕೆ ಅಂತಂದ್ರೆ ಒಂದೊಂದು ಸಿರಿಧಾನ್ಯಗೆ ತನ್ನದೇ ಆದಂತಹ ವಿಶಿಷ್ಟವಾದಂತ ಗುಣಲಕ್ಷಣಗಳಿರುತ್ತೆ. ಇವಾಗ ನಾವು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಏನು ಹೇಳಿದ್ವಿ, ನವಣೆ ಅಂತ ಏನು ಹೇಳಿದ್ವಿ, ಅದನ್ನ ಸೇವನೆ ಮಾಡೋದ್ರಿಂದ ನಮ್ಮ ಲಂಗ್ಸ್ಗೆ ಅದು ಪ್ಯೂರಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಹಾಗೇನೆ ಬ್ರೌನ್ ಟಾಪ್ ಮಿಲ್ಲೆಟ್, ಅದು ಬಂದ್ಬಿಟ್ಟು ನಮಗೆ ಡಯಾಬಿಟೀಸ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಸೊ ಎರಡು ಮೂರು ಧಾನ್ಯಗಳನ್ನ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದು ಯಾವುದು ಪ್ರಯೋಜನ ಆಗದೆ ಆಗ್ಬಿಡತ್ತೆ. ಅಂದರೆ ಇವಾಗ ನಾನು ಬ್ರೌನ್ ಟಾಪ್ ಮಿಲ್ಲೆಟ್ ಅಂದರೆ ಕೊರ್ಲೆನ ಮಿಕ್ಸ್ ಮಾಡ್ತಿದ್ದೀನಿ, ನವಣೆನ ಮಿಕ್ಸ್ ಮಾಡ್ತಿದ್ದೀನಿ, ಒಂದು ಸ್ವಲ್ಪ ಸಜ್ಜೆನ ಮಿಕ್ಸ್ ಮಾಡ್ತಿದ್ದೀನಿ ಅಂತಂದಾಗ ಅದರಲ್ಲಿ ಫೈಬರ್ನ ಅಂಶ ಇರುತ್ತೆ. ಆದರೆ ಈ ಔಷಧಿ ಗುಣಗಳೇನಿರುತ್ತೆ ಅದು ಔಷಧಿ ಗುಣಗಳಲ್ಲೂ ಯಾವುದು ಕೂಡ ತೋರಿಸ್ಕೊಳ್ಳೋದಿಲ್ಲ. ಸೊ ಬರೀ ಆದರೆ ನಾವು ಕನ್ಸ್ಯೂಮ್ ಮಾಡ್ತಿದ್ದೀವಿ, ಅದು ಫೈಬರಿಗೋಸ್ಕರ ಅಷ್ಟೇ ಕನ್ಸ್ಯೂಮ್ ಮಾಡ್ತಿದ್ದೀವಿ ಅನ್ನಂಗೆ ಆಗ್ಬಿಡುತ್ತೆ. ಸೊ ಅದ್ರ ಬದಲು ಎರಡು ಮೂರು ಮಿಶ್ರಣ ಮಾಡಿರುವಂಥ ಮಿಲ್ಲೆಟ್ಸ್ನ ಕನ್ಸ್ಯೂಮ್ ಮಾಡೋ ಬದಲು ದಿನ ಒಂದೊಂದು ಮಿಲ್ಲೆಟ್ಸ್ನ ಕನ್ಸ್ಯೂಮ್ ಮಾಡಿ, ಒಂದು ವಾರ ಪೂರ್ತಿ ನಾನು ನವಣೆನೇ ಕನ್ಸ್ಯೂಮ್ ಮಾಡೋ ಬದಲು ತಿನ್ನೋ ಬದಲು ಒಂದಿನ ನವಣೆ, ಇನ್ನೊಂದು ದಿನ ಕೊರ್ಲೆ, ಮತ್ತೊಂದು ದಿನ ಏನು ಊದಲು ಸಾಮೆ, ಈ ರೀತಿ ಪ್ರತಿದಿನ ಒಂದೊಂದು ಮಿಲ್ಲೆಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಜಾಸ್ತಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಎರಡು ಮೂರು ಮಿಶ್ರಣ ಮಾಡಿ ತಗೊಳ್ಳೋದಕ್ಕಿಂತ ಜಾಸ್ತಿ ಒಂದೇ ಮಿಲ್ಲೆಟ್ಸ್ನ ತಗೊಳ್ಳೋದು ಉತ್ತಮ. ಸಿರಿಧಾನ್ಯಗಳನ್ನ ಹೇಗೆ ಸಂಸ್ಕರಣೆ ಮಾಡಬೇಕು ಅಂತ ಹೇಳ್ತೀರಾ? ಸಿರಿಧಾನ್ಯಗಳನ್ನ ನೀವು ಅತಿ ಹೆಚ್ಚು ಕಾಲ ಸ್ಟೋರ್ ಮಾಡಿ ಇಡ್ಬೋದು, ಸಂಸ್ಕರಣೆ ಮಾಡಿ ಇಡ್ಬೋದು, ಅದಕ್ಕೆ ಯಾವುದೇ ರೀತಿಯಾದಂತಹ ಹುಳ ಆಗ್ಲಿ ಕೀಟಗಳಾಗ್ಲಿ ಬರೋದಿಲ್ಲ. ಆದ್ರೂ ಕೂಡ ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ ಡಿಹಸ್ಡ್ ಮಿಲ್ಲೆಟ್ಸ್ ಅಂತ ಸಿಗುತ್ತೆ, ಅಂದ್ರೆ ಹೊರಗಡೆ ಭಾಗವನ್ನ ತೆಗೆದ್ಬಿಟ್ಟು ಮಿಲ್ ಮಾಡಿ ಕೂಡ ನಮ್ಗೆ ಕೊಡ್ತಾರೆ. ಸೊ ಅದು ಅತಿ ಹೆಚ್ಚಿನ ಕಾಲ ಬರುತ್ತೆ ನಮ್ಗೆ. ಅದು ಬಿಟ್ಟು ನಾನು ಹಾಗೆ ಹೇಳ್ದಂಗೆ ರವೆ ಅಂತಾನು ಸಿಗುತ್ತೆ, ಅದಲ್ದಿನ ಸಿರಿಧಾನ್ಯಗಳ ಅಕ್ಕಿ ಅಂತ ಕೂಡ ನಮ್ಗೆ ಸಿಗುತ್ತೆ. ಅದು ಬಿಟ್ಟು ಅಂದ್ರೆ ನಮ್ಗೆ ಪದಾರ್ಥಗಳ ಮೂಲಕನೇ ನಾವು ಅತಿ ಹೆಚ್ಚು ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು. ಅದು ಯಾವ್ಯಾವು ಅಂತಂದ್ರೆ ಬೇಕರಿ ಪ್ರಾಡಕ್ಟ್ಸ್, ಬ್ರೆಡ್ ಆಗಿರ್ಬೋದು, ಬನ್ ಆಗಿರ್ಬೋದು, ಅಥವಾ ಇವಾಗ ಬಂದ್ಬಿಟ್ಟು ಬಿಸ್ಕೆಟ್ಸ್ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಅದು ಕೂಡ ನಮ್ಗೆ ಅತಿ ಹೆಚ್ಚು ದಿನಗಳ ಕಾಲ ಬರುತ್ತೆ. ಅದಲ್ದೆ ನಮ್ಗೆ ವರ್ಮಿಸಿಲಿ ಅಂತಂದ್ರೆ ಶಾವ್ಗೆ ಕೂಡ ಮಾಡಿ ನಾವು ಮನೆಯಲ್ಲೇ ಇಟ್ಕೊಳ್ಬಹುದು. ನಾವೇ ಅಂದ್ರೆ ಅಂಗಡಿಯಿಂದ ತರಬೇಕು ಅಂತ ಏನಿಲ್ಲ, ನಮ್ಮ ಮನೆಯಲ್ಲಿ ಸಿರಿಧಾನ್ಯಗಳು ಇದೆ ಅಂತಂದ್ರೆ ಯಾವ್ದೋ ಒಂದು ಶಾವ್ಗೆ ಮಾಡುವಂತ ಜಾಗಕ್ಕೆ ಹೋಗ್ಬಿಟ್ಟು ನಾವು ಧಾನ್ಯನ ಕೊಟ್ಟು ಅವ್ರು ಶಾವ್ಗೆ ಮಾಡಿ ಕೊಡ್ತಾರೆ ನಮ್ಗೆ. ಸೊ ಅದು ಕೂಡ ನಾವು ವರ್ಷಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ಅಂದ್ರೆ ಸಿರಿಧಾನ್ಯಗಳನ್ನ ಜನಪ್ರಿಯಗೊಳಿಸ್ಲಿಕ್ಕೆ ಈಗ ಸಿದ್ಧವಾದ ಉತ್ಪನ್ನಗಳು ಕೂಡ ನಮ್ಗೆ ಸಿಗ್ತಾ ಇರ್ತಾವಲ್ಲ? ಹೌದು, ಸಿಗ್ತಾ ಇರ್ತವೆ. ಎಕ್ಸಾಂಪಲ್ ಯಾವ್ಯಾವು ಅಂತ ಅಂದ್ರೆ ನಮ್ಗೆ ಎಲ್ಲರೂ ನಾವೆಲ್ಲರೂ ಇಷ್ಟಪಡೋ ಅಂತ ಪಿಜ್ಜಾ, ಇನ್ ಪಿಜ್ಜಾ ಬೇಸ್ ಏನಿದೆ ಅದು ಯೂಶಲಿ ಮೈದಾದಿಂದ ಮಾಡಿರ್ತಾರೆ. ಸೊ ಇವಾಗ ಅದೇ ಮೈದಕ್ಕೆ ಒಂದು ಸ್ವಲ್ಪ ಪೋರ್ಷನ್ ಬಂದ್ಬಿಟ್ಟು ಮಿಲ್ಲೆಟ್ಸ್ನ ಸೇರಿಸ್ಬಿಟ್ಟು ಮಿಲ್ಲೆಟ್ ಪಿಜ್ಜಾ ಅಂತ ಕೂಡ ನಾನು ಸಿಗ್ತಿರುತ್ತೆ. ಅದು ಬಿಟ್ಟು ಬಿಸ್ಕೆಟ್ಸ್, ಬ್ರೆಡ್, ಬನ್, ಕೇಕ್ ಇವುಗಳ ಮೂಲಕ ಕೂಡ ನಾನು ಸಿಗುತ್ತೆ. ಪಾಸ್ತಾ ಸಿಗುತ್ತೆ ನಮಗೆ, ಆಗಲೇ ಹೇಳ್ದಾಗೆ ಶಾವ್ಗೆ ಸಿಗುತ್ತೆ, ಮತ್ತು ಬಾತ್ಗಳು. ಇವಾಗ ನಾವೇನು ರೈಸ್ ಬಾತ್ ಮಾಡ್ತೀವಲ್ಲ, ಅದೇ ರೀತಿ ನಮಗೆ ಸಿರಿಧಾನ್ಯಗಳಿಂದ ಮಾಡಿರುವಂತ ಬಾತ್ ಮಿಶ್ರಣ ಕೂಡ ಸಿಗುತ್ತೆ. ಮುರ್ಕು, ಚಕ್ಲಿ, ಸೊ ಇದನ್ನು ಕೂಡ ನಮಗೆ ಪ್ರೊಸೆಸ್ ಮಾಡಿ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ನಾವೇ ಕೂಡ ಮನೆಯಲ್ಲಿ ಖುದ್ದಾಗಿ ಮಾಡ್ಕೊಳ್ಬಹುದು. ಇದೆಲ್ಲ ಕೂಡ ಈ ಬಿಸಿಬೇಳೆ ಬಾತ್ ಆಯ್ತು, ಪಲಾವ್ ಆಯ್ತು, ಈ ತರದ ಆಹಾರವನ್ನು ಕೂಡ ನಾವು ಸಿರಿಧಾನ್ಯಗಳಿಂದ ತಯಾರು ಮಾಡಬಹುದು. ಹೌದು, ತಯಾರು ಮಾಡಬಹುದು. ಮಾರ್ಕೆಟ್ ಅಲ್ಲೂ ಕೂಡ ಈ ತರ ಅವೈಲೇಬಲ್ ಇದೆ. ಹೇಗೆ ಅಂತಂದ್ರೆ ನಾವು ಇನ್ಸ್ಟೆಂಟ್ ಪುಲಾವ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಬಂದಿದೆ, 2 ನಿಮಿಷ ಅದನ್ನ ಬಿಸಿ ನೀರಲ್ಲಿ ಇಡಬೇಕು, ಇಟ್ಟಿದ ತಕ್ಷಣ ಅದು ತಿನ್ನೋದಕ್ಕೆ ರೆಡಿ ಆಗುತ್ತೆ. ಸೊ ಅದೇ ರೀತಿ ಇವಾಗ ನಮ್ಗೆ ಸಿರಿಧಾನ್ಯಗಳಲ್ಲೂ ಕೂಡ ಲಭ್ಯ ಇದೆ. ಎಲ್ಲಾ ರೀತಿಯಾದಂತಹ ರೈಸ್ ಬಾತ್ ಗಳು ಏನೇನು ಸಿಗುತ್ತೆ, ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಇದೆಲ್ಲ ಕೂಡ ನಮ್ಗೆ ಸಿರಿಧಾನ್ಯಗಳಲ್ಲೂ ಕೂಡ ಸಿಗ್ತದೆ. ಈಗ ಇದು ಒಂದು ಅಂದ್ರೆ ರೈತರಿಗೆ ಲಾಭದಾಯಕನ ಇದು ಬೆಳೆ ಅಂತ? ಆಕ್ಚುಲಿ ಈ ಒಂದು ಕ್ವೆಶನ್ ಬಂದ್ಬಿಟ್ಟು ಸುಮಾರು ಕಡೆ ಕೇಳ್ತಿರ್ತಾರೆ, ನಾವು ಸಿರಿಧಾನ್ಯಗಳನ್ನ ಬೆಳೀತಿದ್ದೀವಿ ಆದ್ರೆ ನಮ್ಗೆ ಸರಿಯಾದ ಬೆಲೆ ಸಿಗ್ತಿಲ್ಲ ಅದಕ್ಕೆ ಅಂತ. ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಸಿರಿಧಾನ್ಯಗಳನ್ನು ಹಾಗೆ ಮಾರಾಟ ಮಾಡೋ ಬದಲು ಅದನ್ನು ಪ್ರಾಸೆಸಿಂಗ್ ಮಾಡಿ, ಪ್ರೈಮರಿ ಪ್ರಾಸೆಸಿಂಗ್ ಮಾಡಿ, ಅಟ್ ಲೀಸ್ಟ್ ಅದನ್ನು ಮಿಲ್ಲಿಗೆ ಹಾಕಿ, ಏನು ಹೊರಗಡೆ ಇರೋವಂಥ ಔಟರ್ ಲೇಯರ್ ಏನಿದೆ ಅದನ್ನು ತೆಗೀರಿ, ತೆಗೆದಾದ್ಮೇಲೆ ಕ್ಲೀನಾಗಿ ಗ್ರೇಡಿಂಗ್ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಮಾರೋದ್ರಿಂದ ತುಂಬ ಲಾಭ ಇದೆ. ಅದಕ್ಕೆ ನೀವು ಹಾಗೆ ಮಾರುಕಟ್ಟೆಗೆ ತೊಗೊಂಡು ಹೋದಾಗ ಅದರದ್ದು ಬೆಲೆ ತುಂಬ ಕಡಿಮೆ ಇದೆ. ಅಟ್ ಲೀಸ್ಟ್ ಒಂದು ಪ್ರೈಮರಿ ಪ್ರಾಸೆಸಿಂಗ್ ಮಾಡಿ ತೊಗೊಂಡು ಹೋದಾಗ ಬೆಲೆ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಈಗ ಎಷ್ಟೊಂದು ಎಫ್ ಪಿ ಒಗಳು ಬಂದುಬಿಟ್ಟು ಸಿರಿಧಾನ್ಯಗಳ ಮೇಲೆ ಫೋಕಸ್ ಮಾಡ್ತಿದೆ. ಸೊ ನಿಮ್ಮಲ್ಲೇ ಯಾವುದಾದ್ರೂ ಹತ್ತಿರವಾದಂಥ ಎಫ್ ಪಿ ಒ ಇದೆ ಅಂತ ಅಂದಾಗ, ಸೊ ಆ ಎಫ್ ಪಿ ಒಗೆ ಭೇಟಿ ಮಾಡಿ, ನೀವು ಬೆಳೆದಿರುವಂತಹ ಈ ಸಿರಿಧಾನ್ಯಗಳೇನಿದೆ ಅದನ್ನು ಎಫ್ ಪಿ ಒಗೆ ಕೊಡಿ, ಎಫ್ ಪಿ ಒರು ಪ್ರಾಸೆಸಿಂಗ್ ಮಾಡ್ತಾರೆ. ಸೊ ಅದಾದ್ಮೇಲೆ ಬಂದಿರುವಂಥ ಲಾಭದಲ್ಲಿ ನೀವು ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅವ್ರ ಹತ್ರ ಮಾತಾಡಿಕೊಂಡು ತೊಗೊಳ್ಬೋದು. ಅದು ಅತಿ ಹೆಚ್ಚು ಲಾಭದಾಯಕ ಅಂತ ಹೇಳ್ತೀನಿ. ರೈತ ಬಂಧುವರೇ, ಸಿರಿಧಾನ್ಯಗಳ ಕುರಿತು ಡಾಕ್ಟರ್ ಲಾವಣ್ಯ ಎಂಎನ್ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯಗಳ ಕುರಿತು ಡಾಕ್ಟರ್ ಲಾವಣ್ಯ ಎಂಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಿ ಸುರೇಖಾ ಸುರೇಶ್. ಇದುವರೆಗೆ ಸಿರಿಧಾನ್ಯಗಳ ಕುರಿತು ಡಾಕ್ಟರ್ ಲಾವಣ್ಯ ಎಂಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಿ ಸುರೇಖಾ ಸುರೇಶ್.